ಇಷ್ಟೇ ವಿಷಯ ಗೊತ್ತಿರೋದು ನಮ್ ಬಗ್ಗೆ ಬಿಡು ಹತ್ಲಂಗ್ ಮತ್ತೆ ಹಂಗೆ ಅದಕ್ಕೋಸ್ಕರ ಬರ್ಲಿಲ್ಲ. ನಾನು ಹಿಂಗೆ ಸ್ವಲ್ಪ ಬಿಜಿ ಇದ್ನಲ್ಲ ಒಂಚೂರು, ಯಾಕೆಂತಂದ್ರೆ ತುಂಬಾ ಜನ ಬಂದಿದ್ರು ನನ್ಗೂ ಶುಭಾಷ ಹೇಳಕ್ಕೆ ಅಂತ ಹೇಳಿ ಬಂದ್ ಬಂದ್ ಬಂದ್ ಬಂದ್ ಹೇಳೋದ್ರು, ಬಂದ್ರಗೆಲ್ಲ ಕಾಪಿ ಮಾಡ್ಕೊಡೋದು ಟೀ ಮಾಡ್ಕೊಡೋದು. ಅದಕ್ಕೆ ಮೀನಕ್ಕನು ಸಂಕ್ರಣ್ಣನು ಗೆಪ್ತಿ ಬಂದಿಲ್ಲ, ಒಂದಿಷ್ಟು ಸ್ಪೀಟ್ ಗೀಟು ಅಂತ ಅನ್ಕೊಂಡು ಇರ್ತಾವಲ್ಲಪ್ಪ ಈಗ ಏನು ದಿವಸ ಬರ್ತಾರ ಅವರು ಹಂಗಂತಲ್ಲ. ಆದ್ರೂ ಹೊಸ ವರ್ಷದ ದಿನ ಬಂದವರೇ ಉಪಚಾರ ಮಾಡಿ ಕಳ್ಸೋದು ನಮ್ ಜವಾಬ್ದಾರಿ, ಅದಕ್ಕೆ ಮನೆ ಬಾಗ್ಲಿಗೆ ಬಂದಿರ್ತಾರಲ್ಲ. ನೀನ್ ಹೇಳಿದ್ರಲ್ಲ ಅರ್ಥ ಐತೆ, ಏನ್ ಬೇಸರ ಮಾಡ್ಕೋಬೇಡ, ಕೆಲಸದ ಒತ್ತಡದಲ್ಲಿ ಹಂಗಾಗಿ ಬಂದು. ಈಗ ನಾನು ನೀನು ಮೀನಕ್ಕೆಲ್ಲ ಹೆಂಗಪ್ಪ ಏನು ಒಂದ್ ಮನೆ ಇದ್ದಂಗಿದೀವಿ, ಮನೆಗಳು ಬೇರೆ ಬೇರೆ ಇರ್ಬೋದು, ಮನ್ಸಲ್ಲ ಒಂದೇ. ಹೌದು ಇದು ದಿಟ್ಟ ತಾನೆ, ಮತ್ತೆ ಹಂಗ ಅನ್ಕೊಂಡವ್ರು ಮನೆ ಹತ್ರ ಬರ್ಬೇಕಪ್ಪ ಅಂತ ದಿವ್ಸ ಇರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟಷ್ಟೇ. ಒಂದು ವಿಚಾರ ಮೀನಕ್ಕ ನಾವು ಅರ್ಥ ಮಾಡ್ಕೋಬೇಕು, ನಾವು ವಿಶ್ ಮಾಡಿಲ್ಲ ಅಂತ ಏನು ಅಣ್ಣಯ್ಯ ಬೇಸರ ಮಾಡ್ಕೊಂಡಿಲ್ಲ. ಅವನಿಗೆ ಸ್ನೇಹಿತರುಗಳು ಅವ್ರ ಇವ್ರು ಎಲ್ಲ ಬಂದಿದ್ರಲ್ಲ, ಒಂದೇ ಕೈ ಆಗ್ಬಿಡ್ತು, ನಾವು ಕೈ ಜೋಡಿಸಿದ್ರೆ ಬಂದವ್ರನ್ನೆಲ್ಲ ಸ್ವಲ್ಪ ಆದಷ್ಟು ಬೇಗ ಸತ್ಕರ್ಸಿ ಕಳಿಸಬಹುದಾಗಿತ್ತು ಅಂತ ಅವ್ನಿಗೆ ಬೇಸರ ಅಷ್ಟೇ. ಒಂದೈವತ್ತು ಹೋಳಿಗೆ ಮಾಡಿಸಿದ್ದೆ, ಬೆಳೆದ್ ಮಾಡಿಸಿದ್ದೆ ಮಾಡ್ಸದೆ ಬೆಳದಕ್ಕನ, ಯಾಕೆಂತಂದ್ರೆ ತೆಂಗಿನಕಾಯಿಂದು ಯಾಕಂದ್ರೆ ಹಿಡಿಯಕ್ಕಲ್ಲ ಅದು ಗಾಯ ಗಂಟ್ಲು ಕತ್ತಬತ್ತಕಂತ ಬೆಳೆದ್ ಮಾಡ್ಸಿದ್ನ. ಒಳ್ಳೆ ತುಪ್ಪ ಬೇರೆ ಇತ್ತು ಚಳಿ ಚಳಿಗೆ, ತುಪ್ಪ ಹಾಕೊಂಡು ತಿಂದಿದ್ದ ತಿಂದಿದ್ದು ಶಂಕರಣ್ಣ. ಚಳಿಗೆ ವಡೆ ಮಾಡಿಸಿದ್ದೋ ಬೋಂಡಾ ಮಾಡಿಸಿದ್ದೋ? ಏ ಅದಕ್ಕೆ ವಡೆ ಮಾಮೂಲಿ ಮಸಾಲೆ ವಡೆ. ಮಸಾಲೆ ವಡೆ ನಮ್ಮನೆಯಲ್ಲಿ ಶಂಕರಣ್ಣ ಭಾರಿ ಫೇಮಸ್, ಯಾಕೆ ಅಂತಂದ್ರೆ ಎಲ್ಲೂ ಆತರ ಮಾಡೋದ್ ನಾನು ನೋಡಿಲ್ಲ. ರುಚಿಯಾಗಿ ಮಾಡತಕ್ಕ ಅದು ಗರಿ ಗರಿಯಾಗಿ ಹೆಂಗಿರ್ತದೆ ಅಂತ ಅಂದ್ರೆ ಕಡಿತಾ ಇದ್ರೆ ಹಂಗೆ ಕ್ರಮ ಕ್ರಮ ಕ್ರಮ ಕ್ರಮ ಅಂತ ಇರ್ತದೆ. ಮೀನಕ್ಕ ಹಣ ಏನ್ ಹೊರಗಡೆ ಹೆಚ್ಚಿಗೆ ತಿಂತಾನ, ತಿನ್ನದೇ ಮನೇಲಿ ಜಾಸ್ತಿ ಅಲ್ವಾ, ಅಂದ್ರೆ ಮನೇದೇ ಅವ್ನಿಗೆ ತುಂಬಾ ರುಚಿ. ಆಮೇಲೆ ಅವ್ರ ಮನೇಲಿ ಅಷ್ಟೇ ಹೆಚ್ಚುಕಟ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ತಿಳ್ಕ ಹಣೆ, ಯಾಕೆ ಅವನ್ನೆಲ್ಲ ಹೇಳ್ತಾವ್ರಂತಂದ್ರೆ ನಾವು ಏನೆಲ್ಲ ಲಾಸ್ ಮಾಡ್ಕೊಂಡ್ವಿ ತಿನ್ನದ ಅಂತ ಅದನ್ನೇ ಕೇಳುವ ಅಂತಿದ್ದೆ. ಒಬ್ಬಟ್ಟು ಒಡೆ ನಮಗೆಲ್ಲಿ ಅಂತ ಅವತ್ತಿಗೆ ಮುಗಿದೋಯ್ತು. ಹಳಗಿಲ್ಲ ಅವು ಇಲ್ಲ ಅದೇ ಅದೇ ಅದೇ ಶಂಕರಣ್ಣ ಮುಂಜಾನೆ ಮತ್ತೆ ನೀವು ಕೊಡದೇ ತಿಂದಂಗ ಆಯ್ತದ ನಂಗೆ. ಅಲ್ಲ ತಿಂದಂಗ ಹಾಕಿಲ್ಲ, ಆದ್ರೆ ನೀನ್ ಹೇಳ್ದಂಗ ಅವತ್ತೇ ತಿಂದಿದ್ರೆ ಅವತ್ತೇ ಹಂಗೆಲ್ಲ ಬೇಸರ ಮಾಡ್ಕೊಳಕ್ಕಿಂತವ. ಈಗ ಒಂದ್ ವಿಷಯ ಹೇಳ್ದಲ್ ನೀನು ಹೊರಗಡೆ ಏನ್ ತಿಂತಾನ ಮಾಡ್ತಾನ ಅಂತ ಹೇಳ್ಬಿಟ್ಟು, ನನಗೂ ಹೊರಗಡೆ ತಿಂಡಿ ಅಂತ ಅಂದ್ರೆ ಭಾರಿ ಇಷ್ಟ ಮೊದ್ಲಲ್ಲವ. ಆಮೇಲೆ ಒಂದ್ ಎರಡು ಯಾವ್ದೋ ಒಂದ್ ಘಟನೆಗಳು ನಡೆದ್ಬಿಟ್ಟು ಶಂಕರಣ್ಣ. ಏನು ಅಂತ ಅದ್ ಎಂತದ್ದು ಅಂತ ಅಂದ್ರೆ ಅದು ಹೇಳಕ ಬರ್ದ್ ಬಿಡೋದ. ಏ ಬಿಡೋತ್ಲಾಗಿ ಹೇಳಿದೆ, ಅರ್ಧಂಬರ್ದ ಹೇಳಿ ನಮ್ಗೂ ತಲೆಗೆ ಹುಳ ಬಿಡ್ಬೇಡ. ಅದೇನು ವಿಚಾರ ಹೇಳ್ಬಿಡತ್ಲಾಗಿ. ನನ್ನ ಸ್ನೇಹಿತರು ಒಬ್ರು ಇದ್ರು ಶಂಕರಣ್ಣ, ಏನ್ ಜಾಸ್ತಿ ವಯಸ್ಸಲ್ಲ 50 ವರ್ಷ ಅಷ್ಟೇ. ಅದ್ ಹೆಂಗೆ ಅಂತ ಅಂದ್ರೆ ಈಗ ನಾನಾರುವೆ ಮೊದ್ಲೆಲ್ಲ ತಿಂದಿನ ಬಿಡು ಹೊರಗಡೆ, ನನಗೆ ಬಾಯಿ ಚಪ್ಪಲಲ್ವಪ್ಪ ಮೊದ್ಲಿಂದ್ಲೂ ಬಾಯಿ ಚಪ್ಪಲ. ಮತ್ತೆ ಏನಾದ್ರು ನೋಡಿದ್ರೆ ಅದೇನು ಬುಡ ಮನ್ಸಿರ್ಲಿಲ್ಲ, ತಿನ್ಲೇಬೇಕು ತಗೊಳ್ಳೇಬೇಕು ಅಂತ. ಜೋಬಲ್ ದುಡ್ಡು ಇರ್ಲಿ ಇಲ್ದಾನೆ ಇರ್ಲಿ ತಿನ್ಬೇಕು ಅಂತ ಆಸೆ ಬಂದ್ಬಿಟ್ರೆ ಏನಾರ ಮಾಡಿ ತಿನ್ಬಿಡಿವೆ ನಾನು. ಆಯ್ತಾ, ಅದು ಚಿಕ್ಕದ್ರಲ್ಲವ ಈ ಮಿಠಾಯಿ ಇಂಥವೆಲ್ಲ ನೋಡಿದಾಗ ಹಂಗ ಅಂತ ಅನ್ಸೋದು ಅದು ಸಹಜ ಬಿಡು. ಆಮೇಲೆ ಹೊರಗಡೆ ಸ್ವಲ್ಪ ಓಡಾಡಕ್ಕೆ ಶುರು ಮಾಡಿದ್ನ, ಹೊರಗಡೆ ತಿನ್ಲೇಬೇಕಲ್ಲ. ಬೆಳಗ್ಗೆ 6 ಗಂಟೆಗೆ ತಿಂಡಿ ಮಾಡ್ಕೊಡು ಅಂತ ಎಲ್ಲಿ ಮಾಡ್ಕೊಟ್ರು, ಬಿಸಿನೀರು ಕಾಯಿಸ್ಕೊಡದೆ ಹೆಚ್ಚಾಗಿರ್ತದೆ. ಬರಕ್ ಹೋದ್ರೆ ಮತ್ತೆ ಬರೋದ್ ಎಷ್ಟು ಹೊತ್ತೋ ಏನ್ ಕತನ, ಅಲ್ಲೇ ಏನಾರು ಒಂಚೂರು ತಿಳ್ಕೊಳ್ಳೋದು ಮಾಡ್ಕೊಳ್ಳೋದು ಅಂತ ಅನ್ಕೊಂಡು ಅನಿವಾರ್ಯವಾಗಿ ತಿಂತ ಇದ್ದೆ. ನನ್ನ ಫ್ರೆಂಡ್ ಇದ್ದ ಅಂತ ಹೇಳಿದ್ನಲ್ಲ, ಅವ್ನ್ ಹಿತ್ಕಿದಂಗೆ ಹುಷಾರಿಲ್ಲಂಗ ಆಗ್ಬಿಡ್ತು ಶಂಕರಣ. ಆಮೇಲೆ ಅವನ್ ಎಂತಾನು ಅಂತ ಅಂದ್ರೆ, ನಾನಾರು ಹೊರಗಡೆ ತಿಂದಿದ್ದೀನಿ, ಚಿಕ್ಕದ್ರಲ್ಲೂ ತಿಂದಿದ್ದೀನಿ, ದೊಡ್ಡದ್ರಲ್ಲೂ ತಿಂದಿದ್ದೀನಿ, ಅವ್ನು ಹೊರಗಡೆ ಮುಟ್ತಾನಲ್ಲ ಎನ್ನುವೆ. ಏನೇನು ಮುಟ್ತಾನಲ್ಲ ಅಂತೂ ಹುಷಾರ್ ತಪ್ಪಿಡ್ತಾ ಅಂದ್ರೆ ಆಯ್ತಾ ಇರ್ಲಿಲ್ಲ ಅವನ್ಗೆ, ಇದ್ಕಿದ್ದಂಗೆ ಯಾವ ತೊಂದ್ರೆ ಇರ್ಲಿಲ್ಲ ಏನು ಇಲ್ಲ, ತಲೆ ಸುತ್ತಂತೆ. ತಲೆ ಸುತ್ತು, ಯಾಕೆ ತಲೆ ಸುತ್ತ ಬತ್ತದಲ್ಲ, ತಿಂದ್ರು ಉಂಡ್ರು ಬತ್ತದಲ್ಲ ಅಂತ ಅನ್ಕೊಂಡು ತಲೆ ಕೆಡ್ಸ್ಕೊಂಡು ಮಾಡ್ಬಿಟ್ಟು ಡಾಕ್ಟರ್ ತಕ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಅದೇನೇನೇನೋ ಟೆಸ್ಟ್ ಮಾಡಿಸಿದ್ರಂತೆ, ಇಲ್ಲ ಹಾಕಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗುವಂತ. ಅಲ್ಲಿಗೆ ಹೋದ್ರೆ ಅಲ್ಲೂ ಅದೇನೇನೋ ಟೆಸ್ಟ್ ಮಾಡ್ಬಿಟ್ಟು ಇಲ್ಲ ಹಾಕಲ್ಲ ಬೆಂಗಳೂರು ಹೋಗುವಂತ. ಅಲ್ಲಿ ಹೋಗಿ ನೋಡಿದ್ರೆ ಅದು ಏನೋ ಕ್ಯಾನ್ಸರ್ ಅಂತಾರಲ್ಲ, ಅಯ್ಯೋ ಭಗವಂತ ಅದು ಬಂದ್ಬಿಟ್ಟೈತೆ. ಯಾಕೆ ಕ್ಯಾನ್ಸರ್ ಬಂದೈತೆ ಅಂತ ನೋಡಿದ್ರೆ ಅದು ಫುಡ್ಡಿಂದ ಬಂದಿರೋದಂತೆ. ಹೊರಗಡೆ ತಿನ್ನಕಿಲ್ಲ ಅಂತ ಆದ್ಮೇಲೆ ಅದರಿಂದ ಹೆಂಗ್ ಬಂತು ಹೇಳ್ತೀನಿ ಕೇಳು. ಫುಡ್ಡಿಂದ ಬಂದಿರೋದು, ಗಂಟಲಿನ ತೊಂದ್ರೆ ಆಗಿ ಅಲ್ಲಿಂದ ಬೇರೆ ಕಡೆಕ್ಕೆಲ್ಲ ಆಯ್ತೈತೆ, ಬೇಗ ನೀನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅಂತ ಅಂದ್ರಂತೆ. ಯಾಕೆ ಏನು ಎತ್ತ ಅಂತ ಕೇಳಿದಾಗ ಹಿಂಗ್ ಫುಡ್ಡಿಂದ ಬಂದಿರೋದು ಅಂತ ಅಂದ್ರಲ್ಲ, ಫುಡ್ಡಿಂದ ಹೆಂಗೆ ಬತ್ತದದು, ನಾನು ಹೊರಗಡೆ ಏನು ತಿನ್ನದೇ ಇಲ್ವಲ್ಲ ಅಂತ. ಆಮೇಲೆ ಡಾಕ್ಟರ್ ಬಾರಿ ನಿಧಾನದಲ್ಲಿ ಯೋಚನೆ ಮಾಡಿ ಹೇಳಿ, ಎಲ್ಲೆಲ್ಲಿ ತಿಂದಿದ್ಯ, ಏನೇನ್ ತಿಂದಿದ್ಯ ಯೋಚನೆ ಮಾಡು, ಸ್ವಲ್ಪ ನೆನಪು ಮಾಡ್ಕ ಅಂತ ಎಲ್ಲ ಅಂದ್ರಂತೆ. ಅವನಿಗೆ ಬೆಂಗಳೂರಲ್ಲಿ ಆಗ ಕೆಲಸ ಇರೋದು ಶಂಕರಣ್ಣ, ಬೆಂಗಳೂರಲ್ಲಿ ಕೆಲಸ ಇದ್ದಾಗ ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸರಿ ಏನೋ ಒಂದ್ ಕೆಲಸ ಇರೋದು, ಬೆಳಗ್ಗೆಲ್ಲ ಹೋಗೋದು ಮತ್ತೆ ಸಾಯಂಕಾಲಕ್ಕೆ ವಾಪಸ್ ಬಂದ್ಬಿಡೋದು ಆತರ ಮಾಡೋದು. ಬೆಳಗ್ಗೆ ಪಾಪ ತಿಂಡಿ ಮಾಡಿಸ್ಕೊಂಡ ಹೋಯ್ದ ಮನೇಲಿ ತಿನ್ಕೊಂಡೆ ಹೋಯ್ತಾ ಇದ್ದಿದ್ದು ತಿಂಡಿಯ ಲೇಟ್ ಆಗ್ಬಿಟ್ರೆ ಮಧ್ಯಾಹ್ನ ಊಟ ಮಾಡ್ಬೇಕಲ್ಲಪ್ಪ ಸುಮ್ಮನೆ ಇರಕ್ಕಾಯ್ತದ ಆ ಬಸ್ ಹತ್ತಾಗ ಎಲ್ಲ ನಿಲ್ಲಿಸ್ತಾರಲ್ಲ ಅಲ್ಲೆಲ್ಲ ಒಂಚೂರ್ ಪಾಪ ತಿನ್ಬಿಟ್ಟವನೇ ಒಂದ್ ಕಡೆ ಎರಡ್ ಕಡೆ ತಿನ್ಬಿಟ್ಟವನೆ. ಅದು ಏನೋ ಇತ್ತೀಚೆಗೆ ಈ ಕ್ಯಾನ್ಸರ್ ಕಾರಕ ಅಂತ ಕೆಲವು ಬರ್ತವಂತೆ. ಕ್ಯಾನ್ಸರ್ ಕಾರಕ ಅಂತ ಅಂದ್ರೆ ಈ ಬಣ್ಣ ಪಣ್ಣ ಎಲ್ಲ ಹಾಕ್ತಾರಲ್ಲಪ್ಪ ಏನು ಹಂಗೆ ನಿಗಿ ನಿಗಿ ಅಂತ ನೋಡಿದ ತಕ್ಷಣ ಯಾರಿಗಾದ್ರೂ ಕಣ್ ಚುಚ್ಚಬೇಕು ಕಣ್ ಚುಚ್ಚಬೇಕು ಅದ್ರಲ್ಲೂ ಯಾವ್ದಕ್ಕೂ ಸಿಕ್ಕಾಪಟ್ಟೆ ಬಣ್ಣ ಹಾಕ್ತಾರೆ ಎಲ್ಲದಕ್ಕೂ ಹಾಕ್ತಾರ ಬಿಡಿ. ಅಲ್ಲವನು ಮಾಡಿದ್ರು ಹಾಕ್ತಾರೆ, ಚಿತ್ರಾನ್ನ ಮಾಡಿದ್ರು ಹಾಕ್ತಾರೆ, ಉಪ್ಪಿಟ್ಟು ಮಾಡಿದ್ರು ಒಟ್ಟು ನಾವು ಹೊರಗಡೆ ನಿಂತು ನೋಡಿದ ತಕ್ಷಣ ತಿನ್ಬೇಕು ಅಂತ ಆಸೆ ಬರ್ಬೇಕು. ಹಂಗಿರ್ತದ ಬಣ್ಣ ಬಣ್ಣ ಹಾಕ್ತಾರಲ್ಲ ಅದು ಒರಿಜಿನಲ್ ಬಣ್ಣ ಅಲ್ವಂತದ್ದು ಮತ್ತೆ ಅದು ಏನೇನೋ ರಾಸಾಯನಿಕಗಳನ್ನೆಲ್ಲ ಹಾಕೊಂಡು ಅದನ್ನ ಮಾಡಂತದಂತೆ. ಅಂತ ಅಂದ್ರೆ ಯಾವ್ದೋ ಒಂದ್ ವಸ್ತು ಈಗ ಈಗ ಅಕ್ಕಿ ಇಟ್ಟು ಈಗ ನಿನ್ಗೆ ಅರಿಶಿನ ಪುಡಿಬೇಕೇನಪ್ಪ, ಈಗ ಅರಿಶಿನ ಬೆಳೆದು ಅದೆಲ್ಲ ಒಣಗಿಸಿ ಪುಡಿ ಮಾಡಿ ಮಾಡೋದಕ್ಕೆ ಬಾರಿ ದುಡ್ಡು ತಗತ್ತದೆ, ಬಾರಿ ಟೈಮ್ ಹೋಗ್ತದೆ, ಬಾರಿ ಜನ ಬೇಕಾಯ್ತಾರ ಅದಕ್ಕೆ. ಹೌದೌದು ಅದೆಲ್ಲ ಯಾಕೆ ಕಷ್ಟಪಡ್ಬೇಕು ಅಂತ ಅನ್ಕೊಂಡು ಅಕ್ಕಿ ಹಿಟ್ಟು ತಂದ್ಬಿಡೋದು. ಯಾರೋ ಬೆಳೆದಿರ್ತಾರೆ ಮಂಡಲ್ ಸಿಗ್ತದಲ್ಲ, ತಂದ್ಬಿಟ್ಟು ಅಕ್ಕಿ ಹಿಟ್ಟ ಕೆಮಿಕಲ್ ಮಿಕ್ಸ್ ಮಾಡ್ಬಿಟ್ರೆ ಅದು ಅರಿಶಿನದಂಗ ಆಗ್ಬಿಡ್ತದಂತೆ. ಓಹೋ ಕೇಳ್ದ ಮೀನಕ್ಕ ಅರಿಶಿನ ಕುಂಕುಮನು ಹಂಗೆ ಮಾಡ್ತಾರಂತೀಗ ಪೂಜೆ ಅದಕ್ಕೆ ಇದಕ್ಕೆಲ್ಲ ಮಾಡ್ತೀವಲ್ಲ ಎಂತದ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ನುಣ್ಣಗ್ ಮಾಡಿಸ್ಬಿಡೋದು, ನುಣ್ಣಗ್ ಮಾಡಿಸ್ಬಿಟ್ಟು ಒಂಚೂರು ಜಿರಡೆ ಹಿಡಿದ್ಬಿಡೋದು, ಅದ್ರೊಳಕ್ಕೆ ಕೆಮಿಕಲ್ ಮಿಕ್ಸ್ ಮಾಡ್ಬಿಟ್ರೆ ಏನೊಳ್ಳೆ ಅರಿಶಿನ ಕುಂಕುಮ ಕಂಡ ಕಾಣ. ಕುಂಕುಮ ಅಂದಾಗ ಜಪ್ತಿ ಆಯ್ತು ನಂಗೆ, ಈಗ ಹಣೆಗೆ ಇಟ್ಕೊಬಿಟ್ರೆ ಹೆಂಗ್ ಕಲೆ ಉಳಿಯುತ್ತೆ ಅಂತೀಯ. ಕುಂಕುಮ ಮುಂಚೆ ಕುಂಕುಮಗಳು ಹಂಗಿರ್ತಿರ್ಲಿಲ್ಲ, ನಾವು ಮುಖ ಒಸಿ ತೊಳ್ಕೊಂಡ್ರೆ ನೀಟಾಗಿ ಹೋಗ್ಬಿಡೋದು. ಈಗ ಒಳ್ಳೆ ಅಚ್ಚೆ ಹಾಕ್ದಂಗೆ ಅದೇ ಇವರು ಹಣೆ ಹೇಳ್ದಂಗೆ ಕಲೆ ಉಳಿಯುತ್ತೆ. ಅದೇ ತರ ಈ ಕೇಸರಿ ಬಾತ್ ಮಾಡ್ತಾರಲ್ಲಪ್ಪ, ಕೇಸರಿನೂ ಹಂಗೆ ಕೇಸರಿಗೂ ಅದನ್ನು ಅದೇ ತರ ಮಾಡ್ತಾರಂತೆ, ಎಂತವ ರಾಸಾಯನಿಕಗಳನ್ನೆಲ್ಲ ಹಾಕ್ಬಿಟ್ಟು ಮಾಡೋದಂತೆ. ಅದಕ್ಕೋಸ್ಕರ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ್ಣ, ಆ ರಾಸಾಯನಿಕಗಳು ಇರ್ತಾವಲ್ಲ ಅವು ಕಾರ್ಸಿನೋಜೆನಿಕ್ ಅಂತ ಅಂದ್ರೆ ಕ್ಯಾನ್ಸರ್ ಕಾರಕ ಅಂತ, ಅವು ಕ್ಯಾನ್ಸರ್ ಉಂಟು ಮಾಡ್ತಾವ ದೇಹದೊಳಗಡೆ. ಆಮೇಲೆ ಇವೆಲ್ಲ ನೋಡಿದ್ಯಲ್ಲಪ್ಪ ನೀನು ಯಾವ್ದು ಈ ಎಂತ ಫಿಶ್ ಫ್ರೈ ಅಂತ ಮಾಡ್ತಿರ್ತಾರೆ ಕಬಾಬು ಬಿಡು ನೋಡಿ ಕೆಂಪಗೆ ರವ ರವ ಅಂತ ಇರ್ತದೆ, ಕೆಂಡಿದಂಗ ಇರ್ತದೆ ನೋಡಿದ್ರೆ ತಿನ್ಬಿಡವ ಅನ್ಸುತ್ತೆ. ಮತ್ತೆ ಇನ್ನೊಂದ್ ವಿಷಯ, ಅದು ಬೇಯಿಸುವಾಗ ಈ ಕಡಿಮೆ ಕ್ವಾಲಿಟಿ, ಅವತ್ತೇನೋ ಮೈಕ್ರಾನ್ ಅಂತ ಅಣ್ಣ ಹೇಳಿತ್ತು ಕ್ವಾಲಿಟಿ ಚೆನ್ನಾಗಿಲ್ದೆ ಇರೋ ಪ್ಲಾಸ್ಟಿಕ್ ಅಲ್ಲಿ ಇಡ್ಲಿ ಬೇಯಿಸೋದು, ಅವೆಲ್ಲ ಕೂಡ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ. ಅವೆಲ್ಲ ಮಾಡ್ತಾರೆ ತುಂಬಾ ತೆಳುವಾಗಿರ್ತದಲ್ಲ, ಕಟ್ ಕೊಡ್ತಾರಲ್ಲೋಸೆ ಮತ್ತೆ ಅವೆಲ್ಲೂ ಬೇಯಿಸ್ತಾರೆ, ಅದ್ರೊಳಗಿರೋ ಅಂಶ ಬಿಸಿಗೆ ಬಿಡುಗಡೆ ಆಗ್ಬಿಟ್ಟು ಇಲ್ಲ ಇಡ್ಲಿ ಒಳಗೆ ಉಳ್ಕೋಬೇಕು ಅಂತ ಮೊಟ್ಟೆ ಸೇರ್ಬೇಕು. ಈ ತರ ಆಗ್ಬಿಟ್ಟು ನೀನ್ ಎಲ್ಲೋ ತಿಂದಿದ್ಯಾ ಅಂತ ಹೇಳ ಅಂತ ಅಂದ್ರಂತೆ. ಅದು ಒಪ್ಕೊಂಡಂತ ಅವನು, ಯಾಕಂದ್ರೆ ಒಪ್ಕೊಳ್ಳಂತ ಸತ್ಯ ಅವತ್ತಿಂದವ ಬಾರಿ ಹೆದರ್ಕೆ ಆಗ್ಬಿಟ್ಟು ನಾನು ಹೊರಗಡೆ ಏನು ಮುಟ್ಟಕಲ್ಲ ಶಂಕರ್ಲ, ಏನಂದ್ರೆ ಏನು ಮುಟ್ತಾ ಇಲ್ಲ ಹಿಂಗೆ ಎಲ್ಲ ಕಡೆ ಫ್ರೆಂಡ್ ಇಟ್ಕೊಬಿಟ್ಟಿದ್ ನಾನು, ಯಾವ ಊರ್ಗ ಹೋದೆ ಅಂತ ಅಂದ್ರೆ ಹೋಗ್ಲಿ ಮೈಸೂರ್ಗ್ ಹೋಗ್ಲಿ ಮಂಡ್ಯಕ್ ಹೋಗ್ಲಿ ಹೋಗದೇನ್ ಬೇಡ ಅಂತಾರ. ನಮ್ ಹಿರಿಯಕ್ರು ಒಬ್ರಿದ್ರು ಅವ್ರು ಹೇಳರು, ಈ ಮಂಡ್ಯದಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಅವನೇ ಅಣ್ಣ ಹಿಂಗೆ ಅಂತ ಅಂದ್ರೆ, ಮೈಸೂರಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಅವನೇ ಅಣ್ಣ ಹಿಂಗೆ ಅಂತ ನಿಂದು ಅಲ್ಲೊಂದ್ ಮನೆ ಐತೆ ಅಂತ ಇಟ್ಕ ಅಂತ. ಈಗ ನೋಡಪ್ಪ ಈಗ ನಿನ್ ಮನೆ ಅಷ್ಟೇ, ಅಲ್ಲಿ ಯಾರು ಇಲ್ದೇ ಇದ್ದಾಗ ಇಲ್ಲೇ ನಮ್ಮ ಶಂಕರಣ್ಣನ ಮನೆ ಐತಲ್ಲ ಅಂತ ಅನ್ಕೊಂಡ್ ಬರ್ತೀನಿ, ನೀನ್ ಬೇಡ ಅಂತ ಅಂತ ಏನ್ ಕತ್ತಿರಿ ಬಂದ್ರೆ ಎಷ್ಟು ಖುಷಿ ಪಡ್ತೀವಿ ಅಲ್ವಾ. ಹಂಗೆ ಏನ್ ಗುರಿ, ನೀನ್ ಹೊರಗಡೆ ಹೋದಾಗ ನೀನು ಒಳ್ಳೆ ವಿಚಾರ ಮಾಡ್ಕೊಂಡಿದ್ದೆ ಬಿಡು, ಯಾಕೆಂತಂದ್ರೆ ಆರೋಗ್ಯದ ವಿಷಯದಾಗ ನಾವ್ ಎಷ್ಟು ಗಮನ ಹರಿಸ್ತೀವೋ ಏನಾದ್ರೂ ಹಿಂಗ್ ಎಡವಟ್ಟು ಆಗ್ಬಿಟ್ರೆ ನೋಡಪ್ಪ ನಿನ್ ಗೆಳೆಯಂದ್ ಹೇಳ್ದಂಗೆ ಅಪ್ಪಿ ತಪ್ಪಿ ಎಲ್ಲ ಬಸ್ ಅಲ್ಲಿ ಇಳ್ದಾಗೆಲ್ಲ ಮಧ್ಯದಲ್ಲಿ ಒಂದ್ ಎರಡ್ ಮೂರ್ ಸಲ ನಾಲ್ಕೈದು ಸಲ ತಿಂದಿರ್ಬೋದು. ಯಾವಾಗ್ಲೂ ಮನೆ ಊಟ ಮಾಡೋನು ಇಂಥದ್ರಿಂದ ಸಣ್ಣದ್ರಿಂದ ಬಂತು ಅಂತಂದ್ರೆ, ನಾವು ನೀನ್ ಹೇಳಂಗೆ ಬಾಯಿ ರುಚಿಗೆ ಕಣ್ಣ ಆಸೆಗೆ ತಿಂದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ಳ ಮಟ್ಟ ಹೋಗ್ಬಿಡ್ತೀನೋ ಅಂತ. ಅವತ್ತ ಒಂದ್ ದಿವಸ ಎರಡ್ ದಿವಸ ತಿಂದಕ್ಕೆ ಹಿಂಗ ಆಗ್ಬಿಡ್ತಲ್ಲ, ನಾನು ಪೂರ್ತಿ ಹೊಟ್ಟುರ್ಕೊಂಡು ಅವತ್ತ ಎಲ್ಲೂ ಏನು ತಿಂತ ಇಲ್ಲ ಶಂಕರಣ್ಣ. ನಾನು ಅದೇ ಹಿಂಗ್ ಪರಿಚಯದ ಮನೆ ಗುರ್ತು ಪರಿಚಯದ ಮನೆಗೆ ಹೋಯ್ತೀನಿ, ನನ್ಗೆ ಏನ್ ಬೇಕೋ ಒಂದಿಷ್ಟು ಕೇಳಿದ್ರು ಕೊಡ್ತಾರೆ, ತಿಂತೀನಿ ಬರ್ತೀನಿ. ಒಂದ್ ವೇಳೆ ಅದು ಸಿಗ್ಲಿಲ್ಲ ಅಂತ ಅಂದ್ರೆ ಶಂಕರಣ್ಣ, ಒಂದ್ ಹೊತ್ತಿಗೆ ಎರಡ್ ಬಾಳೆಹಣ್ಣು ತಿಂದ್ರೆ ಸಾಕು, ಬಾಳೆಹಣ್ಣು ಬತ್ತವಲ್ಲ ಯಾಕಪ್ಪ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅದು ಇದು ತಿನ್ಕೊಂಡು ನಮ್ಗೆ ಕಾಯಿಲೆ ಬರ್ಸ್ಕೋಬೇಕು, ಅದಕ್ಕೋಸ್ಕರ ಒಂದ್ ಎರಡು ಪಚ್ಚಬಾಳೆಹಣ್ಣು ತಗತೀನಿ, ಇನ್ನೂ ಹೊಟ್ಟೆ ಸಿತ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಇನ್ನೆರಡು ತಗತೀನಿ, ಏನ್ ಐದು ರೂಪಾಯಿ ಒಂದ್ ಪಚ್ಚಬಾಳೆಹಣ್ಣು ಆಯ್ತಾ, ಹತ್ತು ರೂಪಾಯಿ ಬಂಗ್ ಮುಗಿತದೆ, ಇನ್ನೂ ಎರಡು ಬೇಕು ಅಂತ ಅಂದ್ರೆ 20 ರೂಪಾಯಿ ಆಯ್ತಾ. ಸುಮ್ನಲ್ಲಿ ಯಾವ ಹೋಟ್ಲಿಗೆ ಹೋದ್ರು ಇವತ್ತು 50 ನೂರ ಇಲ್ದಾನೆ ಇಲ್ಲ ಊಟ ಆಯ್ತಾ. ಒಳ್ಳೆ ಅನ್ಲಿಮಿಟೆಡ್ ಅಂತ ಅಂದ್ರೆ 100 ರೂಪಾಯಿ ಅಂತಾರೆ ಅಲ್ಲ, 100 ರೂಪಾಯಿ ಕೊಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕೆ 20 ರೂಪಾಯಿ ಕೊಟ್ಟು ಆರೋಗ್ಯ ನೀನು ವೃದ್ಧಿ ಮಾಡ್ಕೋಬೋದಲ್ಲ, ಪ್ಲೇಟ್ ಹಾಕ್ಬಿಟ್ಟು ಅದೆಲ್ಲ ಕೆರೆದು ಕೆರೆದು ಕೆರೆದು ಸುತ್ತ ಇಷ್ಟನ್ನ ಕೊಟ್ಬಿಟ್ಟು ಇಷ್ಟಾರ್ ಕೊಡ್ತಾರಲ್ಲ 50 ರೂಪಾಯಿ ಅಂತ ಅಲ್ಲ. ನಿಜವಾಗ್ಲೂ ಕೇಳಿದ್ರೆ ಏನಂತಾರೆ ಗೊತ್ತಾ, ಅಲಕನ ಮರಿ ಅಕ್ಕಿ ರೇಟ್ ಎಷ್ಟು, ಇವೆಲ್ಲಕ್ಕೆಲ್ಲ ಯಾಕೆ ಇಷ್ಟ ಆಗತ್ತೆ ಅಂತ ಕೇಳಿದ್ರೆ, ಸಾ ಬಿಲ್ಡಿಂಗ್ ಬಾಡಿಗೆ ಎಷ್ಟು ಕೊಡ್ತಿದ್ವಿ ಗೊತ್ತಾ, ಎಷ್ಟು ಜನ ನೌಕರ ಅವ್ರು ಗೊತ್ತಾ, ಅವ್ರ ಸಂಬಳ ಕೊಡಬೇಕು, ಜಿ ಎಸ್ ಟಿ ಬೇರೆ ಹಾಕ್ತಾರಲ್ಲಪ್ಪ. ಹಿಂಗಾಗಿ ಶಂಕರಣ್ಣ ಅದು ನೀವ್ ಗೆಪ್ತ ಇಟ್ಕೋಬೇಕು, ಹೊರಗಡೆ ಎಲ್ಲೂ ಏನು ಮುಟ್ಟಕೋಬೇಡಿ. ಈಗ ಆಮೇಲೆ ನೀನ್ ಹೇಳ್ತೀನಿ, ನನ್ಗೆ ಈಗ ಒಂದ್ ಜಪ್ತಿ ಆಯ್ತು. ನಾನು ಹೇಳದ ಅಂತಿದ್ದೆ, ಈಗ ನೋಡಪ್ಪ ಈಗ 2 ವರ್ಷದಿಂದ ಇಡೀ ಪ್ರಪಂಚನವೇ ತಲ್ಲಣ ಮಾಡಂತ ಕೊರೋನಾ ಬಂತ, ಬಂದಾಗ್ಲಿಂದ ನಾನು ಹೊರಗಡೆ ತಿನ್ನ ನಿಲ್ಸಿತ್ತು. ಇವತ್ತವರೆಗೂ ಹೊರಗಡೆ ಏನು ತಿನ್ನಕ್ಕಲ್ಲ, ಹೊರಗಡೆ ಏನು ಕುಡಿಯಕ್ಕಲ್ಲ. ಅದೊಂದು ಕರೋನಾದಿಂದ ನೀ ಹೇಳಿದ ಮಟ್ಟಿಗೆ ಎಲ್ಲರೂ ಅಡ್ಗೆ ಮಾಡಕ್ ಶುರು ಹಚ್ಕೋಬಿಟ್ರು. ಆ ಟೈಮಲ್ಲಿ ಹೊಸಿ ಜನ ಟಿವಿ ನೋಡ್ಕೊಂಡು ಅಡ್ಗೆ ಮಾಡೋದು ಕಲ್ತಿದ್ದ, ಜೊತೆಗೆ ಮನೆ ಊಟನೇ ಮಾಡಿದ್ರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗೊತ್ತಾಯ್ತು. ಆಮೇಲೆ ಈಗೆಲ್ಲ ಸ್ವಲ್ಪ ಅದೇ ಕಡಿಮೆ ಆಯ್ತಲ್ಲಪ್ಪ, ಅದು ಕಡಿಮೆ ಆಯ್ತು ಅಂತ ಅನ್ಕೊಂಡು ಮಾರ್ತಾ ಇರ್ಲಿ ಗೋಬಿ ಮಾರ್ತಾ ಇರ್ಲಿ ಹೆಂಗ್ ಬಂದ್ ನಿಂತಿರ್ತಾರೆ ಅಂದ್ರೆ ಶಂಕರಣ್ಣ ಪ್ರಿಯ ಕೊಡ್ತಾರ ಅಂತ ಅನ್ಕೊಂಡು ನಾನು ನಿಂತ್ಕೊಂಡಿದ್ದೆ, ಪ್ರಿಯ ಕೊಡ್ತಾರ ಎಷ್ಟು ಜನ ಬಂದವ್ರೆ ಅಂತವ ದುಡ್ಡು ದುಡ್ಡು ಅಂದ್ರೆ ಇವ್ರು ಇನ್ನೇ ನಾವ್ಯಾವ್ದು ತಿಂದೇ ಇಲ್ಲ, ಸಿಗ್ತದೋ ಇಲ್ವ ಅನ್ನೋ ತರ ಏನ್ ಜನ ಮುಗಿ ಬೀಳ್ತವ್ರೆ ಮುಗಿ ಬೀಳ್ತವ್ರೆ ಅಂತಂದ್ರೆ ಹೊರಗಡೆ ತಿಂಡಿ ತಿನ್ಸಿಗೆ. ಶನಿವಾರ ಭಾನುವಾರ ಬಂತು ಅಂತ ಅಂದ್ರೆ ಹೋಟ್ಲ್ ಇನ್ನು ಹೊಸ ಜನ್ಮ ಶಂಕರಣ್ಣ ಅಲ್ರಿ ಇರಕ್ಕಲ್ಲ, ಯಾಕಿಂತ ಬುದ್ಧಿ ಕಲ್ತರ ಏನೋ ಗೊತ್ತಿಲ್ಲ ಶಂಕರಣ್ಣ. ಈಗ ಮನೆಯಲ್ಲಿ ದೇವ್ರ ಕೊಟ್ಟಂಗೆ ಅಕ್ಕಿ ರಾಗಿ ಬೆಳೆ ಇದ್ದೇ ಐತೆ, ಈಗ ಅದ್ ಕೊಡ್ದನೆ ಇದ್ದವ್ರಿಗೆ ಸಂಬಳನಾರ ಕೊಟ್ಟಿರ್ತಾನೆ ದೇವ್ರು, ಎಷ್ಟು ಬೇಕಷ್ಟ ಅಂಬ ಮಾಡ್ಕೊಂಡು ತಿನ್ನು, ಹೊರಗಡೆ ತಿನ್ಲೇ ಬೇಡ ಅಂತ ಏನ್ ಹೇಳಕ್ಲ. ಯಾಕಂತಂದ್ರೆ ದಿವಸ ಮಾಡಿ ಮಾಡಿ ಪಾಪ ಹೆಣ್ಮಕ್ಳಿಗೂ ಬೇಜಾರಾಯ್ತು, ಯಾವತ್ತ ಒಂದ್ ದಿವಸ ಹೋಗೋಣ ಹೊರಗಡೆ, ಅಮಾಸ್ಯೆಗ ಹುಣ್ಣಿಮೆಗ ಹೋದ್ರಾಯ್ತು. ಏನ್ ದಿವಸ ಪ್ರಿಯಾಗಿ ಕೊಡ್ತಾರೆ ನಂಗೆ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡಲ್ಲಿ ಈ ತರ ಮಾಡ್ತಾರಲ್ಲ. ಈ ಅದಕ್ಕೆ ಈ ತರದೆಲ್ಲ ಈಗ ರೋಗ ರುಜಿನ ಇಂಥವು ಜಾಸ್ತಿ ಆಗಿರೋದು ಅಂತ ಅಂತ ಅನ್ಕೊಂಡು, ಆಮೇಲೆ ಅದ್ ಯಾವತ್ತು ಹಂಗಂತ ಅಂತ ಅಂದ್ರು ಎಲ್ಲ ಬಣ್ಣದಿಂದ ಆಯ್ತಿರೋದು ಅಂತ ಹೇಳ್ಬಿಟ್ಟು, ನಾನ್ ನೋಡಪ್ಪ ತಂದು ಒಂದ್ 10 ಗುಣಿ ಅರಿಶಿನ ಹಾಕೊಂಡಿದ್ದೀನಿ, ಅರಿಶಿನದ ಪುಡಿ ಯಾಕೆ ತರ್ಬೇಕಲ್ಲಿ. ಯಾರೋ ಒಬ್ರು ಹೇಳ್ತಾ ಇದ್ರು ಶಂಕರಣ್ಣ, ನಮ್ಮ ಇವರೇ ಫ್ರೆಂಡೆ ಅವ್ರವೇ ಒಳ್ಳೆ ರೈತ ಆತ, 1 ಕೆಜಿ ಅರಿಶಿನ ಪುಡಿ ಮಾಡ್ಬೇಕು ಅಂತ ಅಂದ್ರಣ್ಣಯ್ಯ 400 ರೂಪಾಯಿ ನನಗೆ ತಗೊಳ್ತದೆ ಅಂತ ಖರ್ಚು ಅಂತ ಬೆಳಿತಾನೆ. ಒಂದು 1.5 ಎಕರೆ 3/4 ಎಕರೆ ಅರಿಶಿನ ಬೆಳೆ ಬೆಳೆದು ಮಾರಾಟ ಮಾಡ್ತಾನೆ, ಅದು ಮನೆಗೆ ನೋಡೋಣ ಅಂತ ಅನ್ಕೊಂಡು ಒಂದಷ್ಟು ಪುಡಿ ಮಾಡಿಸ್ಬಿಟ್ಟಂತೆ 1 ಕ್ವಿಂಟಲ್ನಷ್ಟ, ಅದೆಲ್ಲನು ಕರಳದು ತೂಗಿ ಗುಣಿಸಿ ನೋಡಿದ್ರೆ 1 ಕೆಜಿಗೆ 400 ರೂಪಾಯಿ ಬರ್ತದಂತೆ. ಅಂಗಡಿ ಎಷ್ಟು ಸಿಗ್ತದಪ್ಪ ಅರಿಶಿನ, ಎಷ್ಟೊಂದು 80 ರೂಪಾಯಿ 100 ಹೆಚ್ಚು ಅಂದ್ರೆ 120 ರೂಪಾಯಿ ಇರ್ಬೋದು ಬಿಡು, 120 ರೂಪಾಯಿ ಅದು ಅಕ್ಕಿ ಇಟ್ಟಲ್ದಾನೆ ಮತ್ತೆ ಅರಿಶಿನ ಅಂತ ನಾವ್ ಅರಿಶಿನ ಒಂದೇ ಹೇಳ್ತಾ ಇದ್ಯಾ. ಈಗೇನು ಬೇಡಪ್ಪ, ಈಗ ತೆಂಗಿನ ಎಣ್ಣೆ ತಗ ಆಯ್ತಾ, ಇನ್ ಕಡಲೆಕಾಯಿ ಎಣ್ಣೆ ತಗ, ನೀನ್ ಯಾವ್ದೇ ಎಣ್ಣೆಗೆ ಹೋಗೋ, ಈಗ ಎಣ್ಣೆ 1 ಲೀಟರ್ಗೆ ಎಷ್ಟವ ಅಡಿಗೆ ಎಣ್ಣೆ 150, 180, 200 ರೂಪಾಯಿ ಒಳಗಡೆ. ಅದೇ ನಾವು ಕಡಲೆ ಬೀಜ ತಗೊಂಡು ಅದನ್ನೇ ಎಣ್ಣೆ ಬಿಡಿಸಿ ಮಾಡಿದ್ರೆ ಎಷ್ಟು ಖರ್ಚು ಬರ್ತದೆ 1 ಲೀಟರ್ಗೆ? ಈಗ 100 ರೂಪಾಯಿ ಕಮ್ಮಿ ಇಲ್ಲ ಕಡಲೆ ಬೀಜ. ಮತ್ತೆ ಲೆಕ್ಕ, ಈಗ ಸಾಮಾನ್ಯವಾಗಿ ರೈತರು ಮತ್ತೆ ಅನುಭವಿಗಳು ಹೇಳೋದು, 1 ಲೀಟರ್ ಕಡಲೆಕಾಯಿ ಎಣ್ಣೆ ಬೇಕು ಅಂತಂದ್ರೆ ಕನಿಷ್ಠ 4-5 ಕೆಜಿ ಕಡಲೆ ಬೀಜ ಬೇಕಂತೆ. ಅಲ್ಲಿಗೆ 500 ರೂಪಾಯಿ ಕಡಲೆ ಬೀಜಕ್ಕೆ ಕೊಟ್ರೆ ಇವ್ನು 150 ರೂಪಾಯಿ ಎಣ್ಣೆ ಕೊಡ್ತಾನೆ ಅಂದ್ರೆ ಲೆಕ್ಕಪ್ಪ. ಹಂಗಾಗಿ ಶಂಕರಣ್ಣ ಇವತ್ತು ಬಾರಿ ಕಷ್ಟ ಐತೆ, ಜೀವನ ಮಾಡೋದು ಬದುಕೋದು ಬಾರಿ ಕಷ್ಟ ಐತೆ. ಅದಕ್ಕೋಸ್ಕರವ ನಮ್ಗೆ ಎಷ್ಟಾಯ್ತದೋ ಅಷ್ಟು ನಾವೇ ಮಾಡ್ಕೋಬೇಕು, ಏನಾಯ್ತದೋ ನಾವೇ ಮಾಡ್ಕೋಬೇಕು. ನಮ್ಮಟ್ಟಿಗೆ ಬೆಳ್ಕೊಳ್ಳೋದು, ನಮ್ಮಟ್ಟಿಗೆ ತಿನ್ನೋದು, ಅಂದ್ರೆ ಮನೇಲಿ ಜಾಗ ಐತಲ್ಲಪ್ಪ, ತರಕಾರಿ ಪರ್ಕಾರಿನ ಮನೇಲೆ ಬೆಳ್ಕೊಳ್ಳೋದು ಆಯ್ತಾ. ತೀರಾ ಇಲ್ವಾ ಈಗ ನಿನ್ನ ಹತ್ರ ನಾನು, ನನ್ನ ಹತ್ರ ನಿನ್ನ, ಇವು ಮೊದ್ಲಿದ್ದು ಹಂಗೆ ಅಲ್ವಾ. ಈಗ ನನ್ನ ಹತ್ರ ಈಗ ಏನಾದ್ರು ಅಕ್ಕಿ ಬೆಳೆ ಇಲ್ಲ ಅಂತಂದ್ರೆ ನಾನು ನಿನ್ನ ತರಕಾರಿ ಕೊಡ್ತೀನಿ ನೀನ್ ಅಕ್ಕಿ ಬೆಳೆ ಕೊಡು ಅಂತ ಕೇಳ್ತಿದ್ದ ಆಯ್ತಾ. ಈಗ ನನ್ನ ಮನೆ ದನ ಕಟ್ಟಿಲ್ಲ ಅಂತಂದ್ರೆ ನೀನ್ ಹಾಲು ಕೊಡು, ನೀನ್ ಬೆಣ್ಣೆ ಕೊಡು, ಮೊಸರು ಕೊಡು ಅಂತ ಕೇಳಿಸ್ಕೊತಿದ್ದ. ಅದ್ಬಿಟ್ಬಿಟ್ಟು ಈಗ ಪ್ರತಿಯೊಂದನ್ನು ನಾನು ಹೊರಗಡೆ ಹೋಯ್ತೀನಿ ತತ್ತೀನಿ ಅಂತೇಳಿ ಮಾಡ್ಕೊಂಡು ನಾವೀಗ ಏನಾಗ್ಬಿಡ್ತಂತಂದ್ರೆ ಅತಿ ಬುದ್ಧಿ ಹಂಗೆ ಮಾಡ್ಕೊಂಡಿರೋದೀಗ. ಈಗ ಏನಾಯ್ತು, ಅವನ ಹತ್ರ ನಾನು ಕೇಳ್ಬೇಕು, ಅವ್ರ ಮನೆಗೆ ನಾನು ಹೋಗ್ಲಿ, ನಾನೇನ್ ದುಡಿತಾ ಇಲ್ವಾ, ನಮ್ಮ ಮನೇಲಿ ಕಾಸಿಲ್ವಾ, ನನ್ ಮಕ್ಳೇನು ಓದಿಲ್ವಾ, ನನ್ ಮಕ್ಳ ಯಾರಲ್ಲಿ ಕಮ್ಮಿ, ನನ್ ಮಗ ಯಾರಲ್ಲಿ ಕಮ್ಮಿ ಅಂತನ್ಬಿಟ್ಟು ಪ್ರತಿಯೊಂದಕ್ಕೂ ಹೇಳ್ದಂಗೆ ಎಲ್ಲ ಪೇಟೆಗೆ ಹೋಗೋದು, ದುಡ್ಡು ಕೊಡೋದು ತಾಗ ಬರೋದು, ದುಡ್ಡು ಕೊಡೋದು ತರೋದು, ಮತ್ ಬೇಕು ಅಂದ್ರೆ ಮಕ್ಳನ್ನ ಅಥವಾ ಇವ್ರು ಹೊರಾಡೋ ಕೂತ ತಿನ್ನೋದು ತೋರ್ಸೋ ತರ ಮಾಡ್ಕೊಬಿಟ್ಟು ನಾವೀಗ ಆರೋಗ್ಯ ಹಾಳ್ ಮಾಡ್ಕೊ ಕೂತಿರೋದೇ ಇದ್ರಿಂದವ. ಇಲ್ಲಿ ಅದೇನೋ ಹೇಳ್ತಾರಲ್ಲ, ಗಿಣಿ ಅತಿಯಾಗಿ ಮಾತಾಡಿ ಅದೇನೋ ಮಾಡ್ಕಂತಂತೆ. ಹಂಗೆ ಈಗ ನಮ್ಮ ಆರೋಗ್ಯ ನಾವ್ ಹೆಂಗ್ ಕೆಡ್ಸ್ಕೊತಿದ್ವಿ ಅಂತ ನಮ್ಮ ಅತಿ ಬುದ್ಧಿ ಇದ್ರಿಂದ. ಅವತ್ತಿಂದ ಎಂತ ಪುಡಿನೇ ಆಗಿರ್ಲಿ ತರದ್ ಬಿಟ್ಬಿಡ್ತೀನಿ ನಾನು, ಅಷ್ಟು ಪುಡಿನ ತರಕಲ್ಲ, ಖಾರದ ಪುಡಿನ ತರಕಲ್ಲ, ಸಾಂಬಾರ್ ಪುಡಿನ ತರಕಲ್ಲ, ಬೇಡ ಬಿಡು. ಯಾಕೆ ಅಂತಂದ್ರೆ ಹೆಂಗ್ ಮಾಡಿರ್ತಾರ ಏನ್ ಮಾಡ್ತಾರ ನಾವೇನ್ ಮತ್ ವಾಪಸ್ ಜೋಡಿಸ್ಬಿಟ್ಟು ಅದು ಸಾಂಬಾರ ಇದು ಮೆಣಸಿನಕಾಯಿ ಅಂತ ಮಾಡಕಾಯ್ತದ ನೋಡಕ್ ತಂದ್ರದ ಸಾರ್ಗ್ ಹಾಕ್ಬಿಟ್ರೆ ಏನ್ ಒಳ್ಳೆ ಕೆಂಪು ಕಾಣ್ತದೆ ನೀರ್ ಕಾಣ್ತದಲ್ಲ ಆತರ ಕಾಣ್ತದೆ ಈ ಮನೇಲಿ ನಾವು ಮಾಡಿಸಿದ್ರೆ ಮೆಣಸಿನಕಾಯಿ ತಗೊಂಡೋಗ್ಬಿಟ್ಟು ಹಂಗಿರೋದೇ ಇಲ್ಲಪ್ಪ ಬಣ್ಣವೇ ಬರಕಲ್ಲ ನೋಡಲಿ ಲೆಕ್ಕ ಹಾಕು ಅದಕ್ಕೆ ಅದ ಬಿಟ್ಬಿಟ್ಟಿದ್ದೀನಿ ಈಗ ನಾನೇ ಮಾಡ್ಕೊಳ್ಳೋದು ಈಗ ಒಂದ್ ಕಾಫಿ ಹುಡಿ ಬೇಕಪ್ಪ ಬೀಜ ತಗತೀನಿ ಏ ಕಾಫಿ ಹುಡಿ ನಾವೇ ಮಾಡ್ಕೊಬೋದಲ್ ತಗ ಅದ್ರಲ್ಲೂ ಇನ್ನೊಂದೇನಂತಂದ್ರೆ ಹುಡಿ ಮಾಡ್ಕೊಳ್ತಿದ್ರು ನಿಂಗೆ ಇನ್ನೊಂದು ಸಣ್ಣೊಂದು ವಿಚಾರ ಹೇಳ್ಬಿಡ್ತೀನಿ ಕೆಲಕ ಮಾಡಿರ್ತೀಯ ಈಗ ಹೆಂಗಿದ್ರು ನೀನು ಹಿಂಗಡೆ ನಾಲ್ಕೈದು ಗಿಡ ಹಾಕಂದಿದ್ರು ಈಗ ಅದ್ರದೇ ಬೀಜ ಕಿತ್ತು ನಾವೇ ಬಿಸಿಲಲ್ಲಿ ಒಣಗಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸುಮ್ನೆ ಹಾರ್ಲೆಲ್ಲ ಒಂಚೂರು ಅದು ಬಾಣ್ಲಿನ ಹುರ್ಕೊಳ್ಳೋದು ನನಗೆ ಎಷ್ಟು ಬೇಕು ಅಷ್ಟು ಕಾಳ ಒಂದ್ ಹಿಡಿ ಅಷ್ಟೇ ಹುರ್ಕೊಳ್ಳೋದು ಅದು ಏನ್ ತುಂಬಾ ಕಪ್ಪಗಲ್ಲ ಒಂದ್ ಹದಕ್ ಹುರ್ಕೊಳ್ಳೋದು ಹೆಂಗಿರ್ ಮನೇಲಿ ಮಿಕ್ಸ್ ಐತೆ ಇಲ್ಲ ಅಂತಂದ್ರೆ ಆಡ್ಸಕಲ್ ಐತೆ ತುಂಬಾ ಏನ್ ಗೆಜ್ಬೇಡಕ್ಕನವ ನೀ ಗೆಜ್ಬೇಕಲ್ಲದ ವಾಸನೆ ಎಲ್ಲ ಗೊತ್ತಾಯ್ತದೆ ಏನೊಂದ್ ಬೇಳ ಒಂದ್ ಎಂಟ ಚೂರ ಆಗತ್ತಾರ ಕೆಚ್ಕ ಸಾಕು ಕೆಚ್ಬಿಟ್ಟು ನೀನ್ ಹೆಂಗೆ ಮಾಮೂಲಿ ಬೆಲ್ಲ ಹಾಕ್ತೀಯ ಬೆಲ್ಲ ಹಾಕ್ತಾಗ ಇದನ್ನು ಹಾಕ್ಬಿಟ್ಟು ಸಕ್ಕರೆ ಬೇಡ ಬೆಲ್ಲ ಹಾಕ್ಬಿಟ್ಟು ಏನ್ ನೀನು ಇದು ಗೆಜ್ಜೆ ಬೀಜ ಅದನ್ನ ರೋಡಿ ಕಾಕು ಸುಮ್ನೆ ಅದ್ ಕುದಿಲಿ ನಾಲ್ಕು ಕುದಿ ಬಂತ ಆ ಬೀಜನ ಹಂಗೆ ತೆಗ್ದು ಮಡಿಕ ಕಾಪಿ ಕುಡ್ಕ ಮತ್ ಇನ್ನೊಂದ್ಸಲ ಮಾಡ್ಬೇಕು ಅದೇ ಬೀಜಕ ಒಂದ್ಸಲ ನೀನ್ ಆತರ ಬೀಜ ನಾಲ್ಕರಿಂದ ಎಂಟು ಸಲ ಕುಡ್ಕೋಬಹುದು ಇದು ಎಲ್ಲ ಮೊದಲಿಂದ ಮಾಡ್ತಾ ಇದ್ರು ಇದು ಗೊತ್ತಿರ್ಲಿಲ್ಲ ಬಿಡು ಮತ್ತೆ ಅಂದ್ರೆ ಇದು ಮನೆ ಮಟ್ಟಕ್ಕೆ ಸಣ್ಣದಾಗ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಈ ತರ ಮಾಡ್ಕಂದ್ರೆ ಅದ್ರ ರುಚಿ ನೀನು ಹೇ ಯಾವ್ದೋ ನಾನು ಫೈವ್ ಸ್ಟಾರ್ ಹೋಟೆಲ್ ಕುಡಿದ್ರೆ ಕಾಪಿ ಏನೋ ಅಂತ ಹೇಳ್ತೀಯ ಅಷ್ಟೊಂದು ರುಚಿ ಜಜ್ಜಿರ್ತೀವಲ್ಲ ಏನಾಯ್ತು ಅಂದ್ರೆ ಶಂಕರಣ್ಣ ನಿಮ್ಮನೆಗೆ ಬಂದು ಕಾಫಿ ಕುಡಿಯಕ್ಕೆ ಶುರು ಮಾಡಿದ್ಮೇಲೆ ನಾನು ಈಗ ನಾನು ಕಾಫಿ ಕುಡಿತಿದ್ದೀನಿ ಮೊದ್ಲು ಕಾಫಿ ಕುಡಿತಾರಲ್ಲ ನಾನು ಯಾಕೆ ಅಂತ ಅಂದ್ರೆ ಮನೇಲೆಲ್ಲವ ಮೊದಲು ಟೀ ಮಾಡ್ತಾ ಇದ್ದು ಆಯ್ತಾ ಟೀ ಕುಡಿದು ಅಭ್ಯಾಸ ನಂಗೆ ಈ ಹೊರಗಡೆ ಹೋಯ್ತಿದ್ದೆ ಅಂತ ಅಂದಲ್ಲ ಅವಾಗೆಲ್ಲ ಹೋಟ್ಲಲ್ಲಿ ಪಾಟ್ಲಲ್ಲಿ ನನಗೆ ಸ್ವಲ್ಪ ಈ ಕಾಫಿ ಕುಡಿಯೋದು ಇದು ಕಾಫಿದು ಗಮ ಗಮ ಇರ್ತದಲ್ಲ ಅದು ಭಾರಿ ಇಷ್ಟ ಮಳ್ ಮಾಡಕಲ್ಲ ಅಂತ ಅನ್ಕೊಂಡು ಹೊರಗಡೆ ಹೋದಾಗ ಕುಡಿವೆ ಕುಡ್ದು ಅರ್ಧ ಗಂಟೆ ಆಗಕ್ಕಿಲ್ಲ ಎಲ್ಲ ಈ ನಾಲ್ಗೆ ಮೇಲೆ ಬೊಬ್ಬೆ ಬೊಬ್ಬೆ ಬೊಬ್ಬೆ ಎಲ್ಲ ಒಂಥರ ಸಣ್ಣ ಸಣ್ಣ ಸಣ್ಣ ಗುಳ್ಳೆ ಶುರು ಆಗ್ಬಿಡೋದು ಇದ್ ಯಾಕೆ ಅಂತ ಅಂತಂದ್ರೆ ಹೀಟ್ಗೆ ಅಂತ ಇದು ಹೀಟ್ ಆಗ್ತದಲ್ಲ ಅಂತ ಅನ್ಕೊಂಡು ಕಾಫಿನ ಬಿಟ್ಬಿಟ್ಟೆ ಇನ್ನೊಂದ್ಸರಿ ಹೇಳಿದ್ದಲ್ಲ ಈಗ ಒಂದ್ ವರ್ಷದಲ್ಲಿ ಈ ತರ ಅಂತ ಹೇಳ್ಬಿಟ್ಟು ನಿನ್ ಮನೆ ಕಾಫಿ ಕುಡಿದ್ಮೇಲೆ ಅದ್ ಬತ ಇಲ್ಲ ನನ್ಗೆ ನೋಡಪ್ಪ ಮನೆದೇ ಬೀಜ ಅವತ್ತು ಒಂದ್ ಕಾಫಿ ಕುಡಿದ್ಬಿಟ್ರೆ ಅರ್ಧ ಗಂಟೆ ಬಿಟ್ರೆ ಎಲ್ಲ ಬೊಬ್ಬೆ ಶುರು ಆಗೋದು ಮೂರ್ನಾಲ್ಕ ದಿವಸ ಏನ್ ಉಂಡಕ್ ತಿನ್ನಕಾಯ್ತಿರಲಿಲ್ಲ ಮತ್ತೆ ಬಿಟ್ರೆ ಹಂಗೆ ಉರಿ ಕಿತ್ಕೊಂಡ್ಬಿಡೋದು ಅದಕ್ಕೆ ಏನು ತಿನ್ನಕಾಯ್ತಿರಲಿಲ್ಲ ನನ್ಗೆ ಆಮೇಲೆ ನನ್ಗೆ ಇದು ಯಾಕೆ ಅಂತ ಗೊತ್ತಾಯ್ತು ಅದಕ್ಕೂ ಕಾಫಿ ಪುಡುಗೆ ಏನಾದ್ರು ಹಾಕ್ತಾರಂತೆ ಅದು ಬಾರಿ ಹೀಟ್ ಅಂತೆ ಕಾಫಿ ಹೀಟ್ ಅಲ್ಲ ಅದು ಬೇರೆದ್ ಬಳಸ್ತಾರಲ್ಲ ಅದು ಹೀಟ್ ಅದು ಕಾಫಿ ಪೌಡರ್ ಮೇಲೆ ಬರ್ದಿರ್ತಾರೆ ಪೌಡರ್ ಇಷ್ಟು ಪರ್ಸೆಂಟ್ ಚಿಕ್ಕೋರಿ ಅಂತ ಹೇಳಿ ಜಾಸ್ತಿ ಆದಂಗೆ ರೇಟ್ ಕಡಿಮೆ ಆಯ್ತದ ಅದ್ರದ್ದು ಹೀಟ್ ಜಾಸ್ತಿ ಆಯ್ತಾ ಅವಾಗ್ಲಿಂದ ನಾನು ಬಿಟ್ಬಿಟ್ಟು ನನ್ಗೀಗ ನನ್ನ ಮನೇಲಿ ಏನು ಕಾಫಿ ಗಿಡ ಇರಲ್ವಲ್ಲ ಅವನು ತಂದು ನೆಟ್ಟಿದೀನಿ ಒಂದ್ ನಾಕ ಇಲ್ಲ ಹಾಕೊಳ್ಳೋದು ಒಳ್ಳೇದು ಕಾಫಿ ಬೀಜ ಫ್ರೆಂಡ್ ಇದ್ರಲ್ಲ ಹೋದಾಗ ಅಲ್ಲಿ ತಗೊಂಬಿಡ್ವಿ ಚಿಕ್ಕಮಗಳೂರು ಸಕಲೇಶ್ಪುರಕ್ಕೆ ಹೋದಾಗ ಬೀಜನೇ ತಂದ್ಬಿಡೋದು ಹೇಳಂಗ್ ಹುರ್ಕೊಳ್ಳೋದು ಮಿಕ್ಸಿ ಹಾಕೊಂಡು ಪುಡಿ ಮಾಡ್ಕೋಬಹುದು ಏನ್ ಒಂದು ಒಂದು ಕಾಲ್ ಕೆಜಿ ಮಾಡ್ಕೋಬಿಟ್ರೆ ಒಂದ್ ತಿಂಗಳು ಬರ್ತದೆ ಇದು ಹೆಂಗಿರ್ತದೆ ಅಂತ ಅಂದ್ರೆ ನೀನ್ ಬೆಳಗಿಂದ ಸಂಜೆವರೆಗೂ ಬೇಕಾದ್ರೆ ಒಂದ್ ಹತ್ತು ಸರಿ ಕಾಫಿ ಕೊಡು ಒಂದು ಗುಳ್ಳೆ ಬಂದ್ಬಿಟ್ರೆ ನಾನು ಗುಳ್ಳೆ ಅಲ್ಲ ಆ ಸ್ವಾದ ಪರಿಮಳಕೆಯ ಎರಡ್ ಲೋಟ ಕುಡಿದ್ರೆ ಸಾಕು ನಿನಗೆ ಎಂತ ಒಂದು ಉತ್ಸಾಹ ಉಲ್ಲಾಸ ಬರ್ತದೆ ಅಂತಂದ್ರೆ ಇನ್ನೊಂದ್ಸಲ ಕುಡಿಬೇಕು ನಾನೇ ಮಾಡ್ಕೊಂಡು ಅಂತ ಅನ್ನಿಸ್ತದೆ ಅದಕ್ಕೆ ಮನೆದೇ ಹಾಲಲ್ವೇನವ ಏನಾಗ್ಬೇಕು ರುಚಿನೇ ಬೇರೆ ಈಗ ಅಣ್ಣಯ್ಯ ಈಗ ನಾನು ಏನೋ ಮಾತಾಡೋಣ ಅಂತೇಳಿ ಬಂದಿದ್ದೆ ಈಗ ನಂಗೆ ಯಾಕೋ ಹೊತ್ತಾಯ್ತು ಮೂಡ್ ಅಪ್ಸೆಟ್ ಮಾಡ್ಕೊಬಿಡ ಇಲ್ಲ ಮೂಡ್ ಅಪ್ಸೆಟ್ ಅಲ್ಲ ಒಂದ್ ವಾರ ಆಗೈತೆ ಅಷ್ಟೇ ಹೊಸ ಅಲ್ಲ ಈಗಿನ ಮೂಡ್ ತಗತಾ ಇದೀನಿ ಯಾಕೆ ಅಂತಾರೆ ನೀನ್ ಈಗಿನ ಹೇಳ್ದಲ್ಲ ಅದಕ್ಕೆ ಈಗ ನಮ್ಮನೆಯೊಳಗೆ ಹೇಳ್ಬಿಟ್ಟು ಬಿಸಿ ಬಿಸಿ ಕಾಪಿ ಮಾಡ್ತೀನಿ ನಮ್ಮನದೇ ಬೀಜ ನಮ್ಮನದೇ ಹಾಲು ಆಯ್ತಾ ಈಗ ಇಬ್ರು ಬನ್ನಿ ಒಳಿಕೆ ಬಿಸಿ ಬಿಸಿಯಾಗಿ ನೀನೇ ತಲೆ ಕೆಡ್ಸ್ಕೊಂಡ್ಬಿಡ ಮೂಲಕ ನಾನು ಸ್ವೀಟ್ ಕಾರನ್ನು ತಂದಿದೀನಿ ಈಗ ಒಂದ್ ಕೆಲಸ ಮಾಡೋಣ ಫಸ್ಟ್ ಬಜ್ಜಿ ತಿನ್ನ ಆಮೇಲೆ ಕಾಫಿ ಕುಡಿಯೋಣ ಆಮೇಲೆ ಮೀನಕ್ಕೆ ತಂದಿರೋದು ಆಮೇಲೆ ಅಣೆಯ ತಂದಿರೋದನ್ನ ತಿಂದು ಮುಗಿಸ್ಬಿಡೋಣ ಬನ್ನಿ ಒಳಿಕೆ ಏ ಬನ್ನಿ ಬನ್ನಿ ದೊಡ್ಡ ಹಬ್ಬ ಇವತ್ತು ಇದುವರೆಗೂ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಇದಾಗಿದ್ದು ಇಂದಿನ ಅಳ್ಳಿಕಟ್ಟೆ ಕಾರ್ಯಕ್ರಮ.